ಅಲ್ಲಿ ಬರ ಮುಂದಾಗ ಒಂದು ಚಾಲೆಂಜ್ ಮಾಡಿ ಬಂದೇನೆ ಸರ್. ನಾಲ್ಕರಿಲ್ಲಾರ್ದೆ ನನ್ನ ತೋಟಕ್ಕೆ ಪಾಳೆಕರ್ ಅವರು ಬರಬೇಕು, ಹಂಗ ಕೃಷಿ ಮಾಡಬೇಕು. ಒಂದು ದೊಡ್ಡ ಸವಾಲ್ ಇದು, ದೊಡ್ಡ ಸವಾಲ್ ರೀ. ಆರಾಗ ಅಂದು ಬಂದಿದ್ದ ಸರ್ ಒಂಬತ್ತರಾಗ ಬಂದ್ರಿ ಸರ್. ನಾ ಕರಿಲಾರ್ದೆ ನನ್ನ ತೋಟಕ್ಕೆ 500 ಜನ ತಗೊಂಡು ಬಂದು ನೋಡಿ ಚಲೋ ಅಂದ್ರಿ. ನೀವು ಮಾಡಿದಂತದಕ್ಕೆ ಅವರು ಒಂದು ಗ್ರೇಡ್ ಕೊಟ್ಟರು. ಅವಾಗ ಹಿಡಿದು ಹಿಂದೆ ನೋಡಿ ಸರ್ ಬಹಳ ಚಲೋ ಆಗ್ಯದ್ರಿ. ನಾನು ನಮ್ಮ ಮಕ್ಕಳಿಗೆ ಶಾಲೆ ಕಲಿಸಿ ನೌಕರಿ ಕಲಿಸಬಾರ್ದು ಅಂತೇಳಿ ಒಕ್ಕಲ್ತನಕ್ಕೆ ಹಾಕೇನ್ರಿ. ನನಗೆಲ್ಲದ್ರದ್ದು ನೆಮ್ಮದಿ ಆದ್ರಿ. ಒಂದೇ ಒಂದು ಕೊರಗಾದ್ರಿ ಸರ್, ಈ ಶಾಲೆ ಕಲಿಸೋದು ಬಿಡಿಸಿ ನೌಕರಿ ಕಳಿಸಬಾರ್ದು ಅಂತೇಳಿ ಒಕ್ಕಲ್ತನಕ್ಕೆ ಹಾಕಿನಿ. ಒಕ್ಕಲ್ತನದೊಳಗೆ ಪಾಸ್ ಆಗ್ಯಾರಿ. ನಾವು ಭಾಳ ಅಗ್ದಿ ಸುರಕ್ಷಿತ ಒಕ್ಕಲ್ತನ ಆದ್ರಿ. ಯಾ ನೌಕರಿದಾರ ಕಮ್ಮಿ ಇಲ್ಲಾರ್ದಷ್ಟು ಉತ್ಪನ್ನ ತೆಗಿತೇವ್ರಿ. ಅದು ಪಾಳೆಕರ ಅವ್ರ ಪುಣ್ಯ ರೀ, ಕುಂಬಳಸ್ತಾರ ಪುಣ್ಯ. ಆದ್ರೆ ಈ ಲಗ್ನ ಮಾಡುವಂತ ಸಮಸ್ಯೆ ಬಂದ್ರಿ ಸರ್, ಎಲ್ಲರೂ ತಿಳ್ಕೊಳ್ಳಲಾಗ್ಯಾರಿ. ದೊಡ್ಡ ಸಮಸ್ಯೆ, ದೊಡ್ಡ ಸಮಸ್ಯೆ ಆಗ್ಯಾರಿ ಸರ್. ನಾವು ತನ್ನ ಬಣ್ಣಿಸಬೇಡ, ಇದ್ರ ಹೊಳೆಯಲ್ಲ ಬೇಡ ಅಂದ್ರ ನಮ್ಮನ್ನೇ ನಾವು ಬಣ್ಣಿಸ್ಕೋಬಾರ್ದು ಅಂತೇಳಿ ಬರೇ ಕನ್ಯಾ ಕೊಡ್ತೀರಿ ಏನ್ರಿ ಅದ್ ಕೇಳ ಒಕ್ಕಲ್ತನ ಮಾಡ್ತಾರ ನನ್ನ ನೋಡುನ್ರಿ ಅಂದ್ ಬಿಡ್ತಾರ್ರಿ. ಇಲ್ಲ, ನಾವು ಒಬ್ಬಕಿನೇ ಅದಾಳ, ಇಬ್ಬರೇ ಅದಾರ, ಸಾಲಿ ಕಲ್ಸಿದೇವು, ನಾವು ನೌಕರಿದಾರಿಗೆ ಕೊಡ್ತೇವೆ ತಿಟ್ಕೊಂಡಿದೇವ್ರಿ, ಕೊಡಂಗಿಲ್ಲ ಅಂತ ಹೇಳ್ತಾರ್ರಿ. ಅದಕ್ಕೆ ಯಾರಿಗೆ ಏನ್ ಕನ್ವಿನ್ಸ್ ಮಾಡಿ ಹೇಳಬೇಕು ಗೊತ್ತಾಗಲ್ಲ ಇದ್ರಿ ಸರ್. ಕಾಲನೇ ಉತ್ತರ ಹೇಳಬೇಕು, ಕಾಲನೇ ಉತ್ತರ ಹೇಳಬೇಕು. ಆದ್ರೂ ಗಟ್ಟಿಕೊಂಡಿದ್ದೇರಿ ಸರ್. ಬಹಳ ಒಳ್ಳೆ ನಿಮ್ಮ ಆತ್ಮಸ್ಥೈರ್ಯ ಎಲ್ಲರಿಗೂ ಬರಬೇಕು ಅಂತಂದ್ರೆ ಮತ್ತೆ ಬರ್ತಾರೆ ಸರ್. ಸಿದ್ದೇಶ್ವರಪ್ಪ ಅವ್ರದ ಮಾತು ಯಾರು ಕೇಳ ಎಲ್ಲರಿಗೂ ಬರೆಯುತ್ತದ್ರಿ. ಅದು ಈಗ ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ? 6 ಅಂದ್ರೆ ನೋಡ್ತಾರೆ, ಇನ್ನೊಂದು ವರ್ಷ ಆದ್ರೆ 20 ಆಯ್ತು. 20 ನೈಸರ್ಗಿಕ ಕೃಷಿ, ನೈಸರ್ಗಿಕ ಕೃಷಿ ಮಾಡಿ ಸರ. ನನಗೆ ಮಳೆ ಬಂದ್ರೆ ಚಲೋ, ಮಳೆ ಬರಲಿಲ್ಲ ಬಹಳ ಚಲೋ ಅನ್ನೋ ಲೆಕ್ಕ ನಾವು ವಿಶ್ವಾಸ ಇಟ್ಟಿದ್ದೀರಿ ಸರ್. ನಮ್ಗೆ ಹಂಗೆ ಮೂಡ್ಯಾದ್ರಿ. ನೀರಿಗಾಗಿ ನಾವು ಹೊಟ್ಟೆ ತೊಂದರೆಯಿಂದ ತೊಳೋದು ಸರ್. ವಾತಾವರಣದೊಳಗೆ 78% ನೀರು ಹೇಳಿ ಸರ್. 1 kg ಹ್ಯೂಮಸ್ ಯುಕ್ತ ಮಣ್ಣು ಮೆತ್ತನ ಮಣ್ಣು ಆ ದಿನ 6 ನೀರು ಜಕ್ಕೊಂಡು ಬೆಳೆಗಳಿಗೆ ಕೊಡ್ತದ ಅಂತ ಹೇಳ ಹಂಗ ನಡೆದ್ರಿ ಸರ್. ನಮ್ದು ನೀರಿಲ್ಲಾರ್ದೆ ಕೃಷಿ ಮಾಡುವಂಗ ಆಗಿದೇವ್ರಿ ನಾವು. ಈಗ ನಮ್ಮ ಹೊಲಕ್ ಬಂದ್ರೆ ಗೊತ್ತಾಗ್ತದೆ. ಅಂದ್ರೆ ಏನು ನೈಸರ್ಗಿಕ ಕೃಷಿ ತತ್ವ ಏನದ ನಿಮ್ದು? ನೈಸರ್ಗಿಕ ಕೃಷಿ ತತ್ವ ಅಂದ್ರೆ ವಿಷಮುಕ್ತ ಆಹಾರ ಬೆಳಿಬೇಕ್ರಿ. ಗಾಳಿ ನೀರ ಮಣ್ಣ ಇವೆಲ್ಲ ವಿಷಮುಕ್ತ ಆಗ್ಬೇಕ್ರಿ. ಅಂದ್ರೆ ಪರಿಸರ ಎಲ್ಲ ಮಣ್ಣು ಸಹಿತ ವಿಷ ಆಗಿದ್ರಿ ಸರ್. ಇವತ್ತು ಎಲ್ಲರೂ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾರೆ, ಕಳೆನಾಶಕಗಳನ್ನು ಉಪಯೋಗ ಮಾಡ್ತಾರೆ. ಆಮೇಲೆ ಹೈಬ್ರಿಡ್ ಬೀಜಗಳನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಬಹಳ ಕಮ್ಮಿ ಆಗ್ತಾರೆ ಸರ್. ಹಿಂಗೆಲ್ಲಾನು ನಾವು ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಕೃಷಿಕರಿಗೆ ಕನ್ಯಾಕುಳ್ಳಾರ್ದಂಗೆ ಬಂದದ್ರಿ ಸಮಸ್ಯೆ. ಆದ್ರೆ ನಾವು ಹಂಗೇನು ಹೇಳಿ ಸರ್, ನಾವು ನಮ್ಮ ಹೊಲ ಚಲೋ ಆಗ್ಯದ್ರಿ, ನಮ್ಮ ಮಣ್ಣು ಚಲೋ ಆಗ್ಯದ್ರಿ. ಅಂದ್ರೆ ನೀವು ಏನ್ ಮಾಡ್ತೀರಿ ನೈಸರ್ಗಿಕ ಕೃಷಿ? ನೈಸರ್ಗಿಕ ಕೃಷಿ ಅಂದ್ರೆ 4 ಸೂತ್ರದಾರ ಸರ್. ಇದ್ರ ಒಂದು ಜೀವಾಮೃತ, ಒಂದು ಬೀಜಾಮೃತ, ಒಂದು ಹೊದಿಕೆ, ಒಂದು ವಾಪಸ. ಅಂದ್ರ ಇವು 4 ಸೂತ್ರದ ಮೇಲೆ ಅಗ್ದಿ ಚಂದ ನಡೀತಾರೆ ಸರ್. ಯಾವುದೇ ಏನು ತೊಂದರೆ ಇಲ್ಲ ನಡೀತದ್ರಿ. ಅದ್ರಾಗ ಮುಂದೆ ಬರ್ಬರ್ತಾ ನಮ್ಮ ಗಿರೀಶ್ ಭದ್ರಗೊಂಡವರು ಒಂದ್ ಭೇಟಿ ಆದ್ರು. ಈ ನಿಮ್ಮ ನೈಸರ್ಗಿಕ ಕೃಷಿ ಕೂಡ ನಾವು ಒಂದಿಟ್ಟು ಹೋಮಿಯೋ ಕೃಷಿಯನ್ನ ಮಾಡಿದೆವು, ಅದ್ರೊಳಗೆ ಹೋಮಿಯೋಪತಿ ಔಷಧಗಳದಾವೆ. ನೀವು ಬೇರೆ ಜೀವಾಮೃತ ಹಾಕಿ ಬೆಳಿತೀರಿ, ಆಮೇಲೆ ಗೋವುಗಳಿಂದ ಕೃಷಿ ಮಾಡ್ತೀರಿ. ಇದು ನಾವು ವನಸ್ಪತಿಗಳಿಂದ ಕೆಲವೊಂದು ಎಲ್ಲಾನು ಎಲ್ಲ ಟೈಮ್ದೊಳಗೆ ಬೆಳೆಗಳಿಗೆ ಸಿಗುವುದಿಲ್ಲ ರೀ. ಒಮ್ಮೊಮ್ಮೆ ಹವಾಮಾನ ವೈಪರೀತ್ಯ ಆಗ್ತದ, ಮಳೆಗಾಲ ಹೆಚ್ಚ ಕಮ್ಮಿ ಆಗ್ತಿರ್ತದ್ರಿ. ಆಮೇಲೆ ಥಂಡಿದಿಂದಾಗ ಒಂದು, ಬಿಸಿಲದಿಂದಾಗ ಒಂದು, ಚಳಿಗಾಲದಾಗ ಒಂದು, ಬೇಸಿಗೆ ಒಂದು, ವಾತಾವರಣ ಹೆಚ್ಚು ಕಡಿಮೆ ಆಗೋದ್ರಿಂದ ಬೆಳೆಗಳಿಗೂ ಒಂದು ತುಸ್ತುಸು ಕೆಲವೊಂದು ಪೋಷಕಾಂಶಗಳು ಕಮ್ಮಿ ಹೆಚ್ಚ ಆತಿರ್ತಾರೆ ಸರ್. ಅವಾಗ ನಾವು ಇವ್ರು ಉಡಾವಂಜರ ಸರ್ ಹಿಂಗೆ ಆಗ್ತದ, ನಾವು ಹಿಂಗೆ ಮಾಡ್ತೇವೆ, ಭಾಳ ಚಲೋ ಬೆಳೆ ಬರ್ತಾವ, ಸತ್ವ ಮತ್ತು ಶಕ್ತಿಯುತವಾದಂತ ಆಹಾರ ತಯಾರು ಮಾಡ್ತೇವೆ. ಆಮೇಲೆ ನಮ್ಮ ಊರಾಗ ಯಾರು ಬೆಳೆಯಲಾರದಷ್ಟು ಇಳುವರಿ ಬರ್ಲಾತಿರ್ ಸರ್. ನಮ್ ಇಳುವರಿ ಕ್ರಾಸ್ ಮಾಡ್ಲಕ್ ಆಗಲ್ಲ ಸರ್ ಯಾರಿಗೆ. ಆದ್ರೆ ನಾವ್ ಏನು ಮಾಡಂಗಿಲ್ರಿ, ನಿಸರ್ಗನೆ ಮಾಡ್ತಾರ ಸರ್. ಆಮೇಲೆ ಕಳೆ ಬರ್ಲಾರ್ದಂಗ ನೋಡ್ಕೊಂಡಿದ್ದಾರೆ ಸರ್. ಮಲ್ಚಿಂಗ್ ಮಾಡೋದ್ರಿಂದ ಆ ಮಲ್ಚಿಂಗ್ದೊಳಗು 3 ಪದ್ಧತಿ ಅರ ಸರ್. ಲೈವ್ ಮಲ್ಚಿಂಗ್ ಅಂತ ಹೇಳಿ ಈಗ ನಾವು ದ್ವಿದಳ ಧಾನ್ಯ ಏಕದಳ ಧಾನ್ಯಗಳನ್ನು ಬೆಳೆದು ಲೈವ್ ಮಲ್ಚಿಂಗ್ ಅದ್ರ ಹೊದಿಕೆಯನ್ನು ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಆಗ್ತದ್ರಿ. ಮಣ್ಣಿನ ಹೊದಿಕೆ ಮಾಡೋದ್ರಿಂದ ಎಡಿ ಕುಂಟಿ ಕಸ ತೆಗೆಯೋದ್ರಿಂದ ಹತೋಟಿ ಆಗ್ತದ್ರಿ. ಆಮೇಲೆ ಕೃಷಿ ತ್ಯಾಜ್ಯ ವಸ್ತುವನ್ನು ಸುಡ್ಲಾರದೆ ಬಹಳಷ್ಟು ಮಂದಿ ಕೃಷಿ ತ್ಯಾಜ್ಯ ವಸ್ತುವನ್ನು ಮರುಬಳಕೆ ಮಾಡಬೇಕಾರ ಈ ಕಳೆ ಆಗ್ತದೆ ಬಹಳ. ಅಂದ್ರೆ ಈಗ ನಾವು ಈ 2 ಹಿಂದೆ ನೋಡಿದ್ರಿ ಸರ್, ಡಿಸೆಂಬರ್ ಹಿಡ್ಕೊಂಡ್ರಿ ನಾವೆಲ್ಲರೂ ಹೋಗೋ ಮುಂದಾಗ ನಾ ಕೆಲವೊಂದು ಫೋಟೋ ತಗೊಂಡು ಇಟ್ಕೊಂಡಿ ಸರ್. ನಮ್ಮ ಊರಾಗೆ ರೀ ತಾಂಬದಾಗ ಹತರಗದಾಗ ತೊಗರಿ ಕಟ್ಟಿಗೆ ಎಲ್ಲರಿಗೂ ಹಳೆ ಹಾಕಿ ಸುಡ್ಲಕತ್ತಾರೆ ಸರ್. ಇದನ್ನ ನಾವೇ ಮೈ ಗುರಿ ಹಚ್ಕೊಂಡು ಸುಟ್ಕೊಳ್ಕತ್ತಿದ್ದೇವೆ ಅನ್ನಟ್ಟು ಭಾಸ ಆಗ್ತಾರೆ. ನಮ್ಮ ಕಣ್ಣ ನೀರು ಹೋತಾವ್ರಿ. ಆದ್ರೆ ಎಲ್ಲರಿಗೂ ಹೇಳಕ್ ಹೋದ್ರೆ ಕರೀಲಾರದೆ ಬರಬಾರ್ದತ್ತ, ಬರೀಲಾರದೆ ಓದಬಾರ್ದತ್ರಿ. ಕೆಲವೊಂದು ವಿಷಯಗಳು ಇರ್ತಾವ ನಾವು ಹೇಳಬೇಕಾಗ್ತದ. ಹೇಳ್ತೇವ್ರಿ ಸರ್, ಯಾರೋ ಇವ್ರ ಲೈಫ್ ಇನ್ಶೂರೆನ್ಸ್ ಅವ್ರು ಬಂದು ಏನೋ ಹೇಳಂಗ್ ಕಾಣಿಸ್ತಾರ ಅನ್ನೋರ ಬಿಹೇವ್ ಮಾಡ್ತಾರ್ರಿ ರೈತರಿ. ಆದ್ರೂ ನಮ್ ಕರ್ತವ್ಯ ಅದ, ಅದು ಸುಡೋದ್ರಿಂದ ಹಾನಿ ಆಗ್ತದಪ್ಪ ಅಂತ ಹೇಳ್ತೇವ್ರಿ. ಎಷ್ಟೋ ಮಂದಿ ಓದ್ತಾರ ತಿಳ್ಕೊತಾರ, ಬಹಳಷ್ಟು ಮಂದಿ ತಿಳ್ಕೊಳ್ಳೋದು ಸರ್. ಈಗ ನಿಮ್ಮ ಆಕಾಶವಾಣಿ ಕೇಂದ್ರದಿಂದ ನಾ ಎಲ್ಲರಿಗೆ ವಿನಂತಿ ಮಾಡ್ಕೋತೀನಿ ಅಂದ್ರೆ ಯಾವುದೇ ಕೃಷಿ ತ್ಯಾಜ್ಯ ವಸ್ತುವನ್ನು ಒಟ್ಟ ಸುಡಬಾರ್ದ್ರಿ ಸರ್.

ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ, ಬರುವಾಗ ತಂದದ್ದೇನೈತಿ, ಹೋಗುವಾಗ ಒಯ್ಯುವುದೇನೈತಿ, ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ, ಬರುವಾಗ ತಂದದ್ದೇನೈತಿ, ಆಡುತ್ತಾಡುತ್ತ ಮರಕೋತಿ, ಆಡುತ್ತಾಡುತ್ತ ಮರಕೋತಿ, ಮಾಣಿ